ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 132ನೇ ಜನ್ಮದಿನ, ರಾಜ್ಯಾದ್ಯಂತ ಅರ್ಥಪೂರ್ಣ ಆಚರಣೆ. ಮತದಾನ ಜಾಗೃತಿಗಾಗಿ ವಿವಿಧ ಕಾರ್ಯಕ್ರಮ, ಅರ್ಹ ಮತದಾರರು ಹಕ್ಕು ಚಲಾಯಿಸಲು ಮನವಿ. ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರೀಯ ಚುನಾವಣಾ ವೀಕ್ಷಕರಿಂದ ಸಿದ್ದತೆ ಪರಿಶೀಲನೆ, ಮಾರ್ಗಸೂಚಿ ಕಟ್ಟುನಿಟ್ಟಿನ ಪಾಲನೆಗೆ ಸೂಚನೆ. ದಕ್ಷಿಣ ಒಳನಾಡಿನ ಹಲವೆಡೆ ಒಣಹವೆ ಮುಂದುವರಿಕೆ ಸಾಧ್ಯತೆ, ಕರಾವಳಿ ಸೇರಿದಂತೆ ಉತ್ತರ ಒಳನಾಡಿನಲ್ಲಿ ಮಳೆ ನಿರೀಕ್ಷೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಹೈಡ್ರೋಪೋನಿಕ್ಸ್ ಪದ್ಧತಿಯಲ್ಲಿ ಹಸಿರು ಮೇವು ಪೂರೈಸುವ ಕುರಿತು ಬಲಮುರಿಯ ಪ್ರಶಾಂತ್ ಕೋಳಿಮಾಡು ಮುತ್ತಣ್ಣ ಅವರೊಡನೆ ಸಂದರ್ಶನ. ಕೃಷಿಯಲ್ಲಿ ಯುವಕರು ಕೆಲವು ಕಡೆ ಬಹಳ ಚೆನ್ನಾಗಿ ತೊಡಗಿಸಿಕೊಂಡಿರೋದನ್ನ ನಾವು ನೀವು ನೋಡ್ತಾ ಇರ್ತೀವಿ. ಶ್ರೋತೃಗಳೇ, ಎಷ್ಟೋ ಮನೆಗಳಲ್ಲಿ ಒಂದು ಕೊರಗಿದೆ, ನಮ್ಮ ಮಕ್ಕಳು ಕೃಷಿಗೆ ಬರ್ತಾ ಇಲ್ಲ, ನಮ್ಮ ಮಕ್ಕಳು ಕೃಷಿಯಲ್ಲಿ ಆಸಕ್ತಿಯನ್ನ ಕಳ್ಕೊಂಡಿದ್ದಾರೆ. ಹೀಗೆ ಕೆಲವು ಕಡೆ ಯಾಕೆ ಹತ್ತಾರು ಕಡೆ ನೂರಾರು ಕಡೆ ಈ ಸನ್ನಿವೇಶಗಳನ್ನ ಗಮನಿಸ್ತಾ ಇರ್ತೀವಿ. ಆದರೆ ಅಷ್ಟೇ ಪ್ರಮಾಣದಲ್ಲಿ ಯುವಕರು ಕೃಷಿಗೆ ಬಂದು ಅಲ್ಲಿ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ, ಆನಂದವನ್ನು ಪಟ್ಟಿದ್ದಾರೆ, ಅಭಿವೃದ್ಧಿಯನ್ನು ಕಂಡಿದ್ದಾರೆ. ಇವತ್ತು ನಾವು ಮಡಿಕೇರಿ ತಾಲೂಕು ಬಲಮುರಿ ಗ್ರಾಮದ ಪ್ರಶಾಂತ್ ಕೋಳಿಮಾಡು ಮುತ್ತಣ್ಣ ಇವರ ಕೃಷಿಯ ವಿಶೇಷತೆಗಳನ್ನ ಉಲ್ಲೇಖ ಮಾಡಿಸ್ತಿದ್ದೀವಿ. ಈ ಹಿಂದೆ ಅವರ ಸಂದರ್ಶನವನ್ನು ನಾವು ಪ್ರಸಾರ ಮಾಡಿದ್ವಿ. ಮತ್ತಷ್ಟು ಮಾಹಿತಿ ಈ ಕಾರ್ಯಕ್ರಮದಲ್ಲಿದೆ. ಪ್ರಶಾಂತ್ ಅವರು ಹಸುಗಳಿಗೆ ಹೈಡ್ರೋಪೋನಿಕ್ಸ್ ಪದ್ಧತಿಯಲ್ಲಿ ಮೊಳಕೆ ಮಾಡಿದ ಹುಲ್ಲನ್ನ ಕೊಡ್ತಾರೆ, ಹಾಗೆ ಅಜೋಲವನ್ನು ನೀಡ್ತಿದ್ದಾರೆ. ಸಗಣಿಯನ್ನ ರಾತ್ರಿ ಸೊಳ್ಳೆ ಓಡಿಸ್ಲಿಕ್ಕೆ ಮತ್ತು ಮನೆಯ ಶುಚಿಗೆ ಅದನ್ನ ಮೌಲ್ಯವರ್ಧನೆ ಮಾಡಿ ಬತ್ತಿಗಳಾಗಿ ಪರಿವರ್ತನೆ ಮಾಡಿ ಉಪಯೋಗಿಸಿಕೊಳ್ತಿದ್ದಾರೆ. ಹೀಗೆ ಒಂದು ಕ್ರಿಯಾಶೀಲತೆ ಇದೆ. ಇವತ್ತು ಆ ಸಂಗತಿಗಳು ಬಿತ್ತರವಾಗ್ತದವೆ. ಶ್ರೋತೃಗಳೇ, ಪ್ರಶಾಂತ್ ಅವರೇ, ನಿಮ್ಗೆ ಎಷ್ಟು ವಯಸ್ಸು ಅಂತ ಹೇಳ್ಬೋದಾ? ಸರ್, ನನಗೆ ಇವಾಗ 42 ವರ್ಷ. ಬಾಲ್ಯದಿಂದಲೂ ಕೃಷಿಯಲ್ಲಿ ಕೆಲಸ ಮಾಡ್ಕೊಂತ ಬಂದವರಲ್ವಾ? ಹೌದು ಸರ್, ಅದೇ ಕೃಷಿ ಕುಟುಂಬ ಆಗಿರೋದ್ರಿಂದ ಜೊತೆ ಜೊತೆಗೆ ಅವಕಾಶ ಸಿಕ್ಕಾಗ ರಜಾ ಇದ್ದಾಗ ಮಾಡ್ಕೊಂಡ್ ಬಂದಿದ್ದೆ. ತಾವು ಹೇಳ್ತಾ ಇದ್ರಿ ಅಪ್ಪ ಅಮ್ಮ ನಿಮಗೂ ಮಾರ್ಗದರ್ಶನ ಮಾಡಿದರೆ ಮತ್ತು ಅಪ್ಪ ಅಮ್ಮಗಳ ಒಂದು ತೋಟ ಜಮೀನನ್ನ ಇನ್ನಷ್ಟು ಉತ್ತಮ ಪಡಿಸಲಿಕ್ಕೆ ನೀವು ಕಾಳಜಿಯಿಂದ ಕೆಲಸ ಮಾಡ್ತಿದ್ರಿ. ಹಸುಗಳನ್ನ ಇಟ್ಕೊಳ್ಳೋದು ಕಷ್ಟ ಕಷ್ಟ ಅಂತ ತುಂಬಾ ಜನ ಮಾತಾಡ್ತಾರೆ. ಅಂದ್ರೆ ಸಾಕವರಿಲ್ಲ, ಮೇಯಿಸ್ಲಿಕ್ಕೆ ಜಾಗ ಇಲ್ಲ, ಏನೆಲ್ಲ ಸಮಸ್ಯೆಗಳಂತ ಅನ್ಕೊಂಡು ನೀವು ಹಸುಗಳನ್ನ ಉಳಿಸ್ಕೊಂಡಿರೋದು, ಅವುಗಳನ್ನ ಪೋಷಣೆ ಮಾಡ್ಲಿಕ್ಕೆ ಗಮನ ಹರಿಸಿರೋದ್ರ ಬಗ್ಗೆ ಸೂಚವಾಗಿ ಹೇಳಿ. ಸರಿ, ಹಸುಗಳು ಕೂಡ ಅಷ್ಟೇ, ನಾನು ಹುಟ್ಟದಾಗಿಂದ ನಮ್ಮಲ್ಲಿ ಒಂದೋ ಎರಡೋ ಹಾಲ್ಗೋಸ್ಕರ ಅಥವಾ ಸಗಣಿಗೋಸ್ಕರ ಅಂತ ಬೆಳೆಸ್ಕೊಂಡ್ ಬಂದ್ವಿ. ನಂತರ ಕ್ರಮೇಣ ಗದ್ದೆಗಳೆಲ್ಲ ಹುಲ್ಲು ಇಲ್ಲದಿರುವಾಗ ಅಥವಾ ಜನ ಇಲ್ಲ ಅಂತನೋ ಹೀಗೆ ಅದನ್ನ ನಾವು ನಿಧಾನಕ್ಕೆ ಬಿಡುವ ಹಾಗಾಯ್ತು. ಆದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಹೆಂಗೆ ಪರಿಹಾರ ಅಂತ ಯೋಚನೆ ಮಾಡಿದಾಗ ಅಥವಾ ನನ್ಗೆ ತಿಳಿದಿದ್ದು ಈ ಹೈಡ್ರೋಪೋನಿಕ್ ಸಿಸ್ಟಮ್. ಅಂದ್ರೆ ನೀರನ್ನ ಬಳಸ್ಕೊಂಡು ಸ್ವಲ್ಪ ಜಾಗದಲ್ಲಿ ಮೊಳಕೆ ಬರೆಸಿದ ಒಂದು ಹುಲ್ಲನ್ನ ಕೊಡುವಂತ ಪದ್ಧತಿ. ಹಾಗಾಗಿ ಇದನ್ನ ಮಾಡಿದ್ರೆ ಮತ್ತೆ ನಾವು ಹಸುಗಳನ್ನ ಸಾಕ್ಬಹುದು, ಹಿಂದಿನಂತೆ ಮತ್ತೆ ಹಾಲಾಗ್ಲಿ ಅಥವಾ ಸಗಣಿ ಆಗ್ಲಿ ನಮ್ಮ ಬಳಕೆಗೆ ಬಳಸ್ಬಹುದು ಅಂತ ಯೋಚನೆ ಮಾಡಿ ಮತ್ತೆ ಇದನ್ನ ಶುರು ಮಾಡಿದ್ದೇನೆ ಸರ್. ನಿಮ್ಮ ತಂದೆ ತಾಯಿಗಳು ಎಷ್ಟು ಹಸುಗಳನ್ನ ಇಟ್ಕೊಳ್ತಾ ಇದ್ರು ಸಾಮಾನ್ಯವಾಗಿ? ಒಂದು ಎರಡಾದ್ರೂ ಹಸುಗಳು ಇರ್ತಾ ಇತ್ತು. ಅದಕ್ಕೂ ಮೊದಲು ನಾನು ಚಿಕ್ಕವನಿದ್ದಾಗ ಸಾಕಷ್ಟು ಕೋಣೆಗಳು ಎಮ್ಮೆಗಳು ಎಲ್ಲ ಇದ್ವು. ಅಂದ್ರೆ ಆ ಟೈಮಲ್ಲಿ ಕಾಫಿ ತೋಟ ಜಾಸ್ತಿ ಇರ್ಲಿಲ್ಲ, ಕಾಡಿಗೆ ನಾವು ಅದನ್ನ ಹೊಡೆದು ಬಿಡ್ತಾ ಇದ್ವಿ. ಅಂದ್ರೆ ಬೆಳಿಗ್ಗೆ ಬಿಟ್ಟ ತಕ್ಷಣ ನಾವು ಹೋಗಿ ಸುತ್ತಾಡ್ಕೊಂಡು ಮೇಯ್ಕೊಂಡು ಸಂಜೆ ತಾವಾಗೆ ಬಂದು ಮನೆ ಸೇರ್ತಾ ಇದ್ವು. ಕ್ರಮೇಣ ಕಾಫಿ ತೋಟಗಳೆಲ್ಲ ಜಾಸ್ತಿ ಆಗ್ತಾ ಆಗ್ತಾ ಬಂದಾಗ ನಮ್ಗೆ ಅದನ್ನ ಮೇಯೋದಕ್ಕೆ ಜಾಗ ಇಲ್ಲ ಅಂತ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಕೊನೆಗೆ ಒಂದು ಎರಡಕ್ಕೆ ಬಂದು ನಿಂತಿತ್ತು ಸರ್. ಅಂದ್ರೆ ಎಮ್ಮೆಗಳು ಕೋಣಗಳು ಹೆಚ್ಚಿದ್ವಾ? ಎಮ್ಮೆಗಳು ಜಾಸ್ತಿ ಇದ್ವು. ಅಂದ್ರೆ ನಾನ್ ನೋಡಿದಾಗ ನಮ್ಮಲ್ಲಿ ಇದ್ದಿದ್ದು ಎಮ್ಮೆ ಕೋಣಗಳು ಜಾಸ್ತಿ. ನಂತರ ಅದು ಸ್ವಲ್ಪ ತೊಂದರೆ ಆಗ್ತಿತ್ತು. ಅಂದ್ರೆ ನಮ್ಮಲ್ಲಿ ಕಾವೇರಿ ಹೊಳೆ ಪಕ್ಕದಲ್ಲಿ ಇರೋದ್ರಿಂದ ಅಮೇಕ ಹೋದ ಎಮ್ಮೆಗಳು ಹೊರಗೆ ಹೋಗ್ಬಿಡ್ತಾ ಇದ್ವು. ಹಾಗಾಗಿ ಅದು ಸ್ವಲ್ಪ ತೊಂದರೆ ಅಂತ ನಾವು ಅದನ್ನ ಹಸುಗಳನ್ನ ಸಾಕೋದಕ್ಕೆ ಶುರು ಮಾಡಿದ್ವಿ. ಒಟ್ಟಾರೆ ತಂದೆ ತಾಯಿಗಳು ಸಹ ಹಸುಗಳನ್ನ ಎಮ್ಮೆಗಳನ್ನ ಕೋಣಗಳನ್ನ ಸಾಕಂತ ಬಂದ್ರು, ನೀವು ಬಿಟ್ಟಿಲ್ಲ. ಕಷ್ಟ ಅಂತ ಅನ್ಸಿರ್ಲಿಕ್ಕಿಲ್ಲ, ಯಾಕಂದ್ರೆ ನೀವು ಉಳಿಸ್ಕೊಂಡಿದ್ರಿ, ಬೆಳೆಸ್ಕೊಂಡಿದ್ರಿ ಅಂತಂದ್ರೆ ಅದ್ರ ಬಗ್ಗೆ ನಿಮಗೆ ಗೌರವವಿದೆ, ಪ್ರೀತಿ ಇದೆ, ಮಮತೆ ಇದೆ ಅಲ್ವಾ? ಹೌದು ಸರ್. ಈಗ ಹಾಲಿ ಎಷ್ಟು ಹಸುಗಳು, ಕರುಗಳು, ಕಡಸಗಳು ಅಥವಾ ಹೋರಿಗಳು ಇದಾವೆ? ಇವಾಗ ಎರಡು ಹಸು ಇದೆ, ಅದರದ್ದು ಎರಡು ಹೆಣ್ಣು ಕರುಗಳಿದಾವೆ, ಒಂದು ಎಮ್ಮೆ ಮತ್ತು ಅದರದ್ದು ಒಂದು ಗಂಡು ಕರು ಇದೆ. ಜೊತೆಗೆ ಒಂದು ಹೋರಿ ತಗೊಂಡ್ ಬಂದಿದ್ದೀನಿ ಇತ್ತೀಚೆಗೆ, ಅದು ಗಿರ್ ಜಾತಿಯ ಒಂದು ಹೋರಿ ಕೂಡ ಇದೆ. ಅಂದ್ರೆ ಹಸುಗಳು ಇರೋದ್ರಿಂದ ಕೃತಕ ಗರ್ಭಧಾರಣೆ ಮಾಡೋದು ಸ್ವಲ್ಪ ಕಷ್ಟ. ಅಂದ್ರೆ ಅದನ್ನ ನೋಡ್ತಾ ಇರ್ಬೇಕು, ಆ ಟೈಮ್ಗೆ ನಾವು ವೈದ್ಯರನ್ನ ಕರ್ಕೊಂಡ್ ಬರ್ಬೇಕು. ಹಾಗಾಗಿ ಒಂದು ಹೋರಿ ನಮ್ಮಲ್ಲೇ ಇದ್ರೆ, ಅದು ನಮ್ಮ ದೇಸಿ ಜಾತಿದ್ದೇ ಆಗಿದ್ರೆ ನಮ್ಮ ಹಸುಗಳಿಗೆ ಗರ್ಭಧಾರಣೆಗೂ ಕೂಡ ಹೆಲ್ಪ್ ಆಗ್ಬಹುದು ಅಂತ. ನಮಗೆ ಆಶ್ಚರ್ಯ ಮತ್ತು ಆನಂದ ಯಾಕೆ ಆಗ್ತಾ ಇದೆ ಅಂದ್ರೆ, ನೀವು ಬೆಂಗಳೂರಿನಲ್ಲಿದ್ದೀರಿ, ಅಲ್ಲಿ ಉದ್ಯೋಗ ಮಾಡ್ತಾ ದೂರದ ಮಡಿಕೇರಿ ತಾಲೂಕಿನ ಬಲಮುರಿ ಗ್ರಾಮದಲ್ಲಿರುವ ನಿಮ್ಮ ತೋಟವನ್ನ, ನಿಮ್ಮ ಹಸುಗಳ ಸಾಕಾಣಿಕೆಯನ್ನ ಮತ್ತಿತರೆ ವಿಚಾರಗಳಲ್ಲೂ ಆಸಕ್ತಿಯಿಂದ ತೊಡಸ್ಕೊಂಡಿದ್ದೀರಿ. ನಿಮ್ಮಿಂದನೇ ಎಲ್ಲದೂ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ನಿಮಗೂ ಗೊತ್ತು, ನಮ್ಮ ಕೇಳುಗರು ತಿಳ್ಕೊಳ್ತಾರೆ. ಆದ್ರೆ ಬೇರೆ ವಿಚಾರದಲ್ಲೂ ಇದು ಅನ್ವಯ ಆಗ್ತದೆ, ಕಾರ್ಮಿಕರನ್ನು ಉಪಯೋಗಿಸ್ಕೊಂಡು ಇದನ್ನ ನಿಭಾಯಿಸ್ಕೊಂಡು ಹೋಗ್ತದ್ರಿ ಅಲ್ವಾ? ಹೌದು ಸರ್, ಕಾರ್ಮಿಕರು ಇದ್ದಾರೆ ನಮ್ಮಲ್ಲೇ ಇರೋದ್ರಿಂದ ನನಗೆ ಈ ಕೆಲಸ ನಿಭಾಯಿಸೋದು ಅಷ್ಟು ಕಷ್ಟ ಅಂತ ಅನ್ಸಲ್ಲ. ಈಗೆಲ್ಲ ಮೊಬೈಲ್ಗಳಿರೋದ್ರಿಂದ ಎಷ್ಟೋ ಕೆಲಸಗಳನ್ನ ದೂರದಿಂದಲೇ ಮಾತಾಡಿ ಮಾಡಿಸ್ಬಹುದು, ತಿಳ್ಕೊಬಹುದು, ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೋಬಹುದು. ಹೌದೌದು, ತಂತ್ರಜ್ಞಾನ ಒಂದು ವರದಾನ ಅಂತಾನು ಹೇಳ್ಬಹುದು. ನಿಜ ಅದನ್ನ ಉಪಯೋಗಿಸ್ಕೊಳ್ಳೋದ್ರ ಮೇಲೆ. ಹೌದು, ಜಾನುವಾರುಗಳಿಗೆ ಸಂಬಂಧಿಸಿದಂತೆ ಹೈಡ್ರೋಪೋನಿಕ್ಸ್ ಬಗ್ಗೆ ಹೇಳ್ತಾ ಇದ್ರೆ ಸ್ವಲ್ಪ ವಿವರವಾಗಿ ತಿಳಿಸ್ಬೋದಾ? ಈಗ ನಿಮಗೆ ಹೇಗೆ ಈ ಒಂದು ವಿಚಾರ ತಿಳಿತು? ಬೇಸಿಗೆಯಲ್ಲೇ ಅನುಕೂಲನ ಅಥವಾ ಮಳೆಗಾಲದಲ್ಲೂ ಹೈಡ್ರೋಪೋನಿಕ್ಸ್ ಮಾಡಬಹುದಾ? ಯಾವಾಗ್ಲೂ ಇದನ್ನ ಕೊಡ್ಬೋದಾ? ಹೇಗೆ ಹೈಡ್ರೋಫೋನಿಕ್ ಬಗ್ಗೆ ನಾನು ಕೃಷಿ ಮೇಳಗಳಿಗೆ ಹೋದಾಗ ತಿಳಿಯಿತು. ನಂತರ ನಾನು ಯೂಟ್ಯೂಬ್ ಫಾಲೋ ಮಾಡೋದ್ರಿಂದ ಕೃಷಿಗೆ ಸಂಬಂಧಪಟ್ಟ ವಿಚಾರಗಳು ಅದರಲ್ಲಿ ವಿಡಿಯೋಗಳನ್ನೆಲ್ಲ ನೋಡಿದಾಗ ಹೈಡ್ರೋಫೋನಿಕ್ ಬಗ್ಗೆ ನನಗೆ ತಿಳಿತಾ ಹೋಯ್ತು. ಹೈಡ್ರೋಫೋನಿಕ್ ಅಂದ್ರೆ ನೀರನ್ನ ಬಳಸ್ಕೊಂಡು ಮಾಡುವಂತ ಒಂದು ಕೃಷಿ. ಅದಕ್ಕೆ ನೀವು ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಜಲಕೃಷಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಬರೀ ಮೊಳಕೆ ಕಾಳುಗಳನ್ನ ಹುಲ್ಲಾಗಿ ಬಳಸೋದಷ್ಟೇ ಅಲ್ಲ ಈ ಹೈಡ್ರೋಫೋನಿಕ್. ನೀವು ಕೆಲವು ಕಡೆ ಸೊಪ್ಪು ತರಕಾರಿಗಳನ್ನ ಕೂಡ ಬೆಳೆಸ್ತಾರೆ. ಆದ್ರೆ ನಮ್ಗೆ ಹೈಡ್ರೋಫೋನಿಕ್ ಯಾಕೆ ಬೇಕು ಅಂತ ಅನ್ಸಿತ್ತು ಅಂದ್ರೆ, ಈ ಡಿಸೆಂಬರ್ನ ನಂತರ ಗದ್ದೆಗಳಲ್ಲಿ ಹಸಿರು ಮೇವು ಸಿಗದೆ ಇರುವಾಗ, ಮತ್ತೆ ಮೊದಲು ಹೇಳ್ದಾಗೆ ಜಾಸ್ತಿ ಹೊರಗಡೆ ಬಿಟ್ಟು ಮೇಯಿಸುವ ಅನುಕೂಲ ಇತ್ತೀಚೆಗೆ ಇಲ್ಲದಿರೋದ್ರಿಂದ ಮನೆಯಲ್ಲೇ ಒಂದು ಸಣ್ಣ ಜಾಗದಲ್ಲಿ ಹಸಿರು ಮೇವನ್ನ ಬೆಳೆಸ್ಕೊಂಡು ಅದನ್ನ ದನಗಳಿಗೆ ಹಾಕ್ಬಹುದು ಅಂತ. ನೀವು ಮೆಕ್ಕೆಜೋಳವನ್ನು ಮಾತ್ರ ಹಸಿರು ಮೇವಾಗಿ ಹೈಡ್ರೋಪೋನಿಕ್ಸ್ ಪದ್ಧತಿಯಲ್ಲಿ ಬೆಳೆಸಿದ್ರೆ ಅಥವಾ ಇನ್ನು ಬೇರೆ ಕಾಳುಗಳನ್ನು ಉಪಯೋಗಿಸ್ಕೊಳ್ತಿದ್ರೆ? ನಾನು ಸದ್ಯಕ್ಕೆ ಮೆಕ್ಕೆಜೋಳ ಮಾತ್ರ ಬಳಸ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ನನಗೆ ವಿಶಾಲನಗರದಲ್ಲಿ ಸರಿಯಾದ ಬೆಲೆಗೆ ಮೆಕ್ಕೆಜೋಳ ಸಿಗೋದ್ರಿಂದ ಮೆಕ್ಕೆಜೋಳವನ್ನ ಬಳಸ್ತಾ ಇದ್ದೀನಿ. ಆದ್ರೆ ನಿಮ್ಗೆ ಅನುಕೂಲ ಇದೆ ಅಥವಾ ಅಗ್ಗದ ಬೆಲೆಯಲ್ಲಿ ಬೇರೆ ದ್ವಿದಳ ಧಾನ್ಯಗಳಾಗಿರ್ಬೋದು ಅಥವಾ ಗೋಧಿಯಿಂದ ಕೂಡ ಮಾಡಿ ದನಗಳಿಗೆ ಹಾಕೋದ್ರಿಂದ ಉತ್ತಮ. ಅಂದ್ರೆ ನೀವು ಗೋಧಿ ಬೆಳೆಯುವ ಜಾಗದಲ್ಲೆಲ್ಲ ಗೋಧಿಯಿಂದ ಕೂಡ ಈ ಹೈಡ್ರೋಫೋನಿಕ್ ಹುಲ್ಲನ್ನ ಮಾಡಿ ಬಳಸ್ತಾರೆ. ಜೊತೆಗೆ ನೀವು ದ್ವಿದಳ ಧಾನ್ಯಗಳು ಅಂದ್ರೆ ಅಲಸಂದೆ ಕಾಳುಗಳಾಗಿರ್ಬೋದು, ಹುರುಳಿ ಕಾಳುಗಳಾಗಿರ್ಬೋದು, ಅವುಗಳನ್ನ ಕೂಡ ನಾವು ಬಳಸ್ಬೋದು. ಯಾಕಂದ್ರೆ ನೀವು ಕೆಲವೊಮ್ಮೆ ವೈದ್ಯರ ಬಳಿ ಹೋದಾಗ ನಿಮ್ಗೆ ಗೊತ್ತಾಗತ್ತೆ ಈ ಹಸುಗಳು ಗರ್ಭಧಾರಣೆ ಆಗ್ತಾ ಇಲ್ಲ ಅಂತ ಕೇಳಿದಾಗ ಅವರು ನಮ್ಗೆ ಸಲಹೆ ಕೊಡೋದು ಹುರುಳಿ ಕಾಳುಗಳನ್ನ ಮೊಳಕೆ ಬರೆಸಿ ಹಾಕಿ ಅಂತ. ಸೊ ಹಾಗಾಗಿ ನೀವು ಈ ತರ ಕೂಡ ಇದನ್ನ ಬಳಸ್ಕೊಳ್ಬಹುದು. ನೀವು ಕರುಗಳಿಗೆ, ಹಸುಗಳಿಗೆ ಎಮ್ಮೆ ಹೋರಿ ಎಲ್ಲದಕ್ಕೂ ಕೊಡ್ತೀರಾ? ಹೌದು ಸರ್, ನಾವು ಹಾಲು ಕರೆಯುವ ಹಸುಗಳಿಗೆ ಇದನ್ನ ಜಾಸ್ತಿ ಕೊಡ್ತೀವಿ, ಯಾಕಂದ್ರೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗೋದನ್ನ ಕಾಣ್ತೀವಿ. ನಿಮ್ಗೆ ಅವಕಾಶ ಇದೆ ಅಂದ್ರೆ ಯಾವುದೇ ದನಗಳಿಗೆ ಕೂಡ ಕೊಡಬಹುದು ಇದನ್ನ. ಓಹೋ, ಮೊದಲು ಕೊಟ್ಟಾಗ ಸ್ವಲ್ಪ ಅದಕ್ಕೆ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಭೇದಿ ಆಗೋದನ್ನ ಕಾಣ್ತೀವಿ, ವಿಶೇಷವಾಗಿ ಚಿಕ್ಕ ಕರುಗಳಿಗೆ. ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅದನ್ನ ಕೊಡ್ತಾ ಬಂದ್ರೆ ಅದು ಕ್ರಮೇಣ ತಿನ್ನೋದಕ್ಕೆ ಶುರು ಮಾಡುತ್ತೆ. ಯಾವಾಗ್ಲಿಂದ ನೀವು ಶುರು ಮಾಡ್ಕೊಂಡಿದ್ದು? ನಾನು 1 ವರ್ಷದಿಂದ ಕೊಡ್ತಾ ಇದ್ದೀನಿ ಸರ್. ಅಂದ್ರೆ ಬೇಸಿಗೆಯಲ್ಲಿ ಮಾತ್ರ ಮಾಡ್ಕೊಂತೀರಾ ಇಲ್ಲ ಉಳಿದಂತೆ ಎಲ್ಲಾ ಸಂದರ್ಭದಲ್ಲಿ ಮಾಡಿ ಮಾಡಿ ಕೊಡ್ತಿರ್ತೀರಾ ಹೇಗೆ? ನಾನು ಮಾತ್ರ ಡಿಸೆಂಬರ್ ನಿಂದ ಮೇ ತನಕ, ಯಾಕಂದ್ರೆ ನಮ್ಮಲ್ಲಿ ಗದ್ದೆ ಇರೋದ್ರಿಂದ ಗದ್ದೆಲ್ಲಿ ನನಗೆ ಸಾಕಷ್ಟು ಹಸಿರು ಮೇವು ಸಿಗುತ್ತೆ ಬೇರೆ ಸಮಯದಲ್ಲಿ. ಆದ್ರೆ ನಿಮ್ಗೆ ಜಾಗ ಕಡಿಮೆ ಇದೆ ಹಾಗೇನಾದ್ರೂ ಇದ್ರೆ ನೀವು ಯಾವ ಟೈಮ್ ಅಲ್ಲಿ ಬೇಕಾದ್ರೆ ಕೊಡ್ಬೋದು. ಆದ್ರೆ ನಿಮ್ಗೆ ಏನಂದ್ರೆ ಕಾಳುಗಳ ಲಭ್ಯತೆ ಇರಬೇಕಾಗತ್ತೆ, ಅಥವಾ ಸಮಯಕ್ಕೆ ತಕ್ಕ ಹಾಗೆ ಯಾವ್ಯಾವ ಕಾಳುಗಳು ಸಿಗುತ್ತೆ ಅದನ್ನ ನೋಡಿಕೊಂಡು ಕೂಡ ಮಾಡಬಹುದು. ಮಳೆಗಾಲದಲ್ಲಿ ಕೂಡ ನೀವು ಆರಾಮವಾಗಿ ಇದನ್ನ ಬಳಸಬಹುದು. ಹೇಗ್ ಮಾಡ್ತೀರಿ ಹೇಳಿ, ಏನೇನು ಪರಿಕರಗಳು ಬೇಕಾಗುತ್ತೆ, ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಅದಕ್ಕೆ ಮುಖ್ಯವಾಗಿ ಒಂದು ಸ್ಟ್ಯಾಂಡ್, ಅದು PVC ಪೈಪ್ ನಿಂದ ಮಾಡಿರ್ತಾರೆ, ಜೊತೆಗೆ ಹೈಡ್ರೋಫೋನಿಕ್ ಟ್ರೇಸ್ ಅಂತ ಬರುತ್ತೆ, ಅಂದ್ರೆ ಒಂದು ತಟ್ಟೆ ಆಕಾರದಲ್ಲಿ ಒಳ್ಳೆ ಪ್ಲಾಸ್ಟಿಕ್ ನಿಂದ ಮಾಡಿದಂತ ಟ್ರೇ. ನಂತರ ಅದಕ್ಕೆ ನೀರು ಸಿಂಪರಣೆಗೆ ಕೂಡ ಒಂದು ವ್ಯವಸ್ಥೆ ಇರುತ್ತೆ. ಸೊ ಇದೆಲ್ಲ ಒಂದು ಯೂನಿಟ್ಸ್ ಬಂದು ನಮ್ಗೆ ರೆಡಿ ಸಿಗುತ್ತೆ. ನಂತರ ಒಂದು ಮೋಟರ್ ಕೂಡ ಇರುತ್ತೆ, ಒಂದು 200 ಲೀಟರ್ ಡ್ರಮ್ ನಲ್ಲಿ ನೀರನ್ನ ಇಟ್ಕೊಂಡು ಅದಕ್ಕೆ ಮೋಟರ್ ಅನ್ನ ಕನೆಕ್ಟ್ ಮಾಡಿ ಟೈಮರ್ ಕೂಡ ಇರುತ್ತೆ, ಅಂದ್ರೆ ಇಷ್ಟು ಗಂಟೆಗೆ ಒಮ್ಮೆ ಇಷ್ಟು ನಿಮಿಷ ನೀರು ಹಾರಬೇಕು ಅಂತ. ಸೊ ಆ ಸಿಸ್ಟಮ್ ನ ಒಂದು ಅಗತ್ಯ ಇರುತ್ತೆ. ಎಷ್ಟು ವೆಚ್ಚ ಆಗಿದೆ ನೀವೇ ಮಾಡಿಸ್ಕೊಂಡ್ರೆ ಹೇಗೆ? ನಾನು ತಗೊಂಡ್ ಬಂದಿರೋದು ಇದು 25,000-30,000 ಆಗುತ್ತೆ. ಅಂದ್ರೆ ನೀವು ಕರೆಂಟ್ ನ ಮೋಟರ್ ಕೂಡ ಬಳಸಬಹುದು ಅಥವಾ ಸೋಲಾರ್ ಮೋಟರ್ ಕೂಡ ಇದಕ್ಕೆ ಬಳಸಬಹುದು. ಸೊ ನೀವು ಯಾವುದನ್ನ ಬಳಸ್ಕೊಂತೀರಾ ಅದ್ರ ಮೇಲೆ, ಸೋಲಾರ್ ಆದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ, ಮತ್ತೆ ಕಂಪನಿಯಿಂದ ಕಂಪನಿಗೂ ಕೂಡ ಇದರ ಬೆಲೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅನುಕೂಲ ಇದೆ ಅಂದ್ರೆ ನಿಮ್ಮದೇ ಆದ ಒಂದು ವ್ಯವಸ್ಥೆ ಕೂಡ ಮಾಡಬಹುದು, ಅಂದ್ರೆ PVC ಪೈಪ್ ನಿಂದ ಆಗ್ಲಿ ಅಥವಾ ಬಿದಿರು ಅಥವಾ ಮರದಿಂದ ಆಗ್ಲಿ ನೀವೊಂದು ಈ ತರ ಸ್ಟ್ಯಾಂಡ್ ಮಾಡ್ಕೊಂಡು ಜಾಣ್ಮೆ ಇದೆ ಅಂದ್ರೆ ಬಿಡಿ ಬಿಡಿಯಾಗಿ ಅಂದ್ರೆ ಪೈಪ್ ಆಗಿರ್ಬಹುದು, ನೀರು ಹಾರುವ ವ್ಯವಸ್ಥೆ ಆಗಿರ್ಬಹುದು ಅಥವಾ ಮೋಟರ್ ಆಗಿರ್ಬಹುದು ನೀವು ಖರೀದಿ ಮಾಡ್ಕೊಂಡು ನೀವು ಅದನ್ನ ಜೋಡಿಸ್ಕೋತೀನಿ ಅಂದ್ರೆ ಸ್ವಲ್ಪ ಖರ್ಚು ಕೂಡ ಕಡಿಮೆ ಆಗೋ ರೀತಿಯಲ್ಲಿ ನೀವು ಮಾಡ್ಕೋಬಹುದು. ಪ್ರತಿ ದಿನೂ ನಮ್ಮ ಜಾನುವಾರುಗಳಿಗೆ ಸಿಗೋ ತರ ವ್ಯವಸ್ಥೆ ಮಾಡ್ಕೊಂತೀರಾ ಹೇಗೆ? ಹೌದು ಸರ್, ಅಂದ್ರೆ ನಿಮ್ಮಲ್ಲಿ ಎಷ್ಟು ದನಗಳಿದೆ ಅಥವಾ ನೀವು ಎಷ್ಟು ದನಗಳಿಗೆ ಇದನ್ನ ಬಳಸ್ತೀರಾ ಅನ್ನೋದ್ರ ಮೇಲೆ ನೀವು ಈ ಸಿಸ್ಟಮ್ ಅನ್ನ ಖರೀದಿ ಮಾಡ್ಬೇಕಾಗತ್ತೆ. ಅಂದ್ರೆ 8 ಟ್ರೇದು ಸಿಸ್ಟಮ್ ಬರುತ್ತೆ ಅಥವಾ 32 ಟ್ರೇದು ಬರುತ್ತೆ. ಅಂದ್ರೆ ಈಗ 32 ಟ್ರೇ ಇರುವ ಸಿಸ್ಟಮ್ ಅನ್ನ ನೀವು ಇಟ್ಕೊಂಡ್ರೆ ದಿನಕ್ಕೆ 4 ಟ್ರೇ ಹುಲ್ಲು ಸಿಗುವ ತರ ಮಾಡ್ಕೊಳ್ಬಹುದು. ಅಂದ್ರೆ ನೀವು ಒಂದು ದಿನಕ್ಕೆ 1 ಹಸುಗೆ 1 ಟ್ರೇ ಹುಲ್ಲು ಹಾಕುವ ಉದ್ದೇಶ ಇದ್ರೆ ಪ್ರತಿದಿನ ನೀವು 4 ಟ್ರೇಗೆ ಮೊಳಕೆ ಬರಿಸಿದ ಕಾಳುಗಳನ್ನ ಹಾಕ್ತಾ ಹೋದ್ರೆ ನಿಮ್ಗೆ 1 ವಾರದಲ್ಲಿ ಅದು ನಿಮ್ಗೆ ಸಂಪೂರ್ಣವಾಗಿ ಒಂದು 6-7 ಇಂಚು ಎತ್ತರಕ್ಕೆ ಬೆಳೆಯುತ್ತೆ. ಅಂದ್ರೆ ಪ್ರತಿ ದಿನ ಕೂಡ ನೀವು 1 ಹಸುವಿಗೆ 1 ಟ್ರೇನಿಂದ ಮೊಳಕೆ ಬಂದ ಹುಲ್ಲನ್ನ ನೀವು ಹಾಕಬಹುದಾಗತ್ತೆ. ಈಗ ಈ ಹೈಡ್ರೋಪೋನಿಕ್ಸ್ ಪದ್ಧತಿಯಲ್ಲಿ ಮೊಳಕೆ ಬರಿಸಿದ ಮೆಕ್ಕೆಜೋಳದ ಹುಲ್ಲನ್ನ ಕೊಡ್ತಾ ಇದ್ರಿ. ಮೊಳಕೆ ಕಾಳು, ಮೊಳಕೆ ಬರಿಸಿದ ಒಂದು ಸಣ್ಣ ಸಸಿಗಳು ಮನುಷ್ಯನಿಗೂ ಒಳ್ಳೇದು ಮತ್ತೆ ಜಾನುವಾರುಗಳಿಗೂ ಪ್ರಯೋಜನಕಾರಿ ಅಂತ ಅನ್ಕೊಂಡು ಅರಿತಿದ್ದಾರೆ. ಇದರ ಒಂದು ಪರಿಣಾಮ ಮತ್ತು ಅನುಕೂಲಗಳ ಬಗ್ಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ, ಏನು ಕಂಡಿದಿರಿ ತಾವು? ಅನುಕೂಲಗಳು ಅಂದ್ರೆ ಮಣ್ಣಿನ ಅಗತ್ಯ ಇರೋದಿಲ್ಲ, ಜಾಗ ಕಡಿಮೆ ಸಾಕಾಗತ್ತೆ, ಕೆಲಸ ಬಹಳ ಕಡಿಮೆ, ನೀರು ಕೂಡ ಹೆಚ್ಚು ಕಡಿಮೆ 200 ಲೀಟರ್ 1 ವಾರದವರೆಗೂ ಕೂಡ ಬರುತ್ತೆ. ಹಾಗಾಗಿ ಶುರು ಮಾಡುವಾಗ ಸ್ವಲ್ಪ ಖರ್ಚು ಆಗ್ಬಹುದು, ನಂತರ ಹೆಚ್ಚಿನ ಖರ್ಚು ತಗಲೋದಿಲ್ಲ, ಸಮಯ ತಗಲೋದಿಲ್ಲ, ನೀರು ವ್ಯಯ ಆಗೋದಿಲ್ಲ, ಈ ರೀತಿಯ ಉಪಯೋಗಗಳು ಇದೆ. ನಂತರ ಇದರಿಂದ ಆಗುವ ಪ್ರಯೋಜನ ಅಂದ್ರೆ ವಿಶೇಷವಾಗಿ ಹಾಲು ಕರೆಯುವ ಹಸುಗಳಿಗೆ ಇದನ್ನ ಬಳಸಿದಾಗ ಹಾಲಿನಲ್ಲಿ ಇಳುವರಿ ಕೂಡ ಜಾಸ್ತಿ ಆಗ್ತಾ ಇತ್ತು. ನಂತರ ಯಾವುದೇ ಸಮಯದಲ್ಲಿ ಅಂದ್ರೆ ಮಳೆಗಾಲ ಆಗಿರ್ಬಹುದು ಬೇಸಿಗೆ ಆಗಿರ್ಬಹುದು ಹಸಿರು ಮೇವಿನ ಕೊಟ್ಟ ಒಂದು ತೃಪ್ತಿ ಸಿಗುತ್ತೆ. ಅಥವಾ ವಯಸ್ಸಾದವರೆಲ್ಲ ಮನೆಯಲ್ಲಿ ಇದ್ರೆ ಗದ್ದೆಗೆ ಹೋಗಿ ಹುಲ್ಲು ತಂದು ಹಾಕೋದಾಗ್ಲಿ ಅದೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಮನೆ ಹಿಂಭಾಗದಲ್ಲಿ ಅಥವಾ ಕೊಟ್ಟಿಗೆ ಹಿಂಭಾಗದಲ್ಲಿ ಇದನ್ನು ಮಾಡ್ಕೊಂಡು ಹಾಕೋದ್ರಿಂದ ಕೆಲಸ ಕೂಡ ತುಂಬಾ ಸುಲಭ ಆಗತ್ತೆ. ಮತ್ತೆ ಹಸುಗಳು ಚೆನ್ನಾಗಿ ತಿಂತವೆ, ಮತ್ತೆ ಅವುಗಳ ಆರೋಗ್ಯದ ವಿಚಾರದಲ್ಲಿ ಏನಾದ್ರೂ ಬದಲಾವಣೆಗಳು ಅಥವಾ ಬೆಳವಣಿಗೆ ಅಥವಾ ಒಳಿತು ಕಂಡಿದ್ದೀರಾ? ಹೌದು, ಹಸುಗಳಿಗೆ ತುಂಬಾ ಇಷ್ಟ ಆಗುತ್ತೆ, ಅಷ್ಟು ದೂರದಲ್ಲಿ ನೋಡಿದ್ರು ಕೂಡ ಅದು ತಿನ್ನೋದಕ್ಕೆ ಆಸೆ ಪಡತ್ತೆ. ಮತ್ತೆ ಅದರಲ್ಲಿ ಕೆಲವೊಂದು ಕಾಳುಗಳು ಕೂಡ ಇರುತ್ತೆ, ಬೇರು ಇರುತ್ತೆ, ಎಲ್ಲವನ್ನು ಸಂಪೂರ್ಣವಾಗಿ ಅದು ತಿನ್ನುತ್ತೆ, ಅದರಲ್ಲಿ ಯಾವುದೇ ಸಣ್ಣ ವೇಸ್ಟ್ ಕೂಡ ಇರೋದಿಲ್ಲ. ಆರೋಗ್ಯದ ವಿಚಾರ ನೋಡಿದ್ರೆ ಅಂದ್ರೆ ಅದನ್ನ ತಿನ್ನೋದ್ರಿಂದ ಹಾಲಿನ ಇಳುವರಿ ಚೆನ್ನಾಗಿದೆ ಮತ್ತೆ ಬೇರೆ ಯಾವ್ದೋ ತೊಂದರೆ ಕೂಡ ಕಾಣಲಿಲ್ಲ. ಹಾಲಿನ ಗುಣಮಟ್ಟದ ವಿಚಾರ ಖಂಡಿತವಾಗ್ಲೂ ಸರ್, ಹಸಿರು ಮೇವನ್ನ ಯಾವಾಗ ಬಳಸ್ತೀರೋ ಹಾಲಿನ ಗುಣಮಟ್ಟದಲ್ಲಿ ಅದರ ವ್ಯತ್ಯಾಸ ಕಂಡೇ ಕಾಣ್ತೀರ. ಆತರ ಏನು ಇದನ್ನ ಮಾಡೋದು ಕಷ್ಟ ಅಥವಾ ಏನಪ್ಪಾ ಯಾಕಾದ್ರೂ ಮಾಡಿದ್ವಿ ಅನ್ನೋ ತರ ಅನ್ಸೋದಿಲ್ಲ ಅಲ್ವಾ? ಇಲ್ಲ ಇಲ್ಲ, ಅಂದ್ರೆ ಇದಕ್ಕೆ ದಿನಕ್ಕೆ ಒಂದು 10-15 ನಿಮಿಷ ಸಮಯ ಕೊಟ್ಟರೆ ಸಾಕಾಗುತ್ತೆ. ಅಂದ್ರೆ ನಿಮ್ಗೆ ಸಾಮಾನ್ಯ ಗೊತ್ತಿರ್ಬೋದು, ಕೊಡಗಿನಲ್ಲಿ ಗದ್ದೆಗೆ ಭತ್ತ ಬಿತ್ತುವಾಗ ಬೀಜದ ಭತ್ತವನ್ನ ನೀರಲ್ಲಿ ಹಾಕಿ ನಂತರ ಅದನ್ನ ತೆಗೆದು ಕಟ್ಟಿ ಇಟ್ಟು ಸ್ವಲ್ಪ ಮೊಳಕೆ ಬರೆಸಿ ಅದನ್ನ ಬಿತ್ತುತ್ತೀವಿ. ಇಲ್ಲಿ ಕೂಡ ಹಾಗೇನೆ, ಇವತ್ತು ನೀರಿನಲ್ಲಿ ಹಾಕಿದ್ರೆ ನಾಳೆ ಅದನ್ನ ನೀರಿಂದ ತೆಗೆದು ಒಂದು ಗೋಣಿ ಚೀಲದಲ್ಲಿ ಅದನ್ನ ಕಟ್ಟಿ ಇಡಬೇಕಾಗತ್ತೆ ಒಂದು ದಿನ ಅಂದ್ರೆ 24 ಗಂಟೆ. ಹೀಗೆ ಮಾಡೋದ್ರಿಂದ ಸ್ವಲ್ಪ ಅಲ್ಲಿ ಒಳಗಡೆ ಶಾಖ ಉತ್ಪತ್ತಿಯಾಗಿ ಮೊಳಕೆಗಳು ಒಡೆಯೋದಕ್ಕೆ ಶುರು ಮಾಡುತ್ತೆ. ನಂತರ ಅದನ್ನ ಟ್ರೇ ನಲ್ಲಿ ಹಾಕೋದು, ಹಾಗಾಗಿ ಕೆಲಸ ಜಾಸ್ತಿ ಇಲ್ಲ. ನೀರಿನಲ್ಲಿ ನೆನೆ ಹಾಕಿ ಅದನ್ನ ಕಟ್ಟಿ ಮತ್ತೆ ಟ್ರೇಗಳಲ್ಲಿ ಹಾಕೋದು. ಡ್ರಮ್ ನಲ್ಲಿ ನೀರ್ ಇದೆಯಾ ಅಂತ ಯಾವಾಗ್ಲೂ ನೋಡ್ಕೊಳ್ಬೇಕಾಗತ್ತೆ, ಅಂದ್ರೆ ಮೋಟರ್ ಇರೋದ್ರಿಂದ ನೀರಿರುವಂತ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಹೋಗ್ಬೇಕು. ಹಾಗಾಗಿ ಜಾಸ್ತಿ ಸಮಯ ಕೂಡ ಇದಕ್ಕೆ ಖರ್ಚು ಮಾಡುವ ಅಗತ್ಯ ಕೂಡ ಇರೋದಿಲ್ಲ. ಕೊಡಗಿನಲ್ಲಿ ನಿಮ್ ತರ ಯಾರಾದರೂ ಮಾಡಿರೋದನ್ನ ನೋಡಿದ್ರ? ನಾನು ನೋಡ್ಲಿಲ್ಲ, ಆದ್ರೆ ನಾನು ಮಾಡಿದ್ಮೇಲೆ ಕೆಲವರು ಬಂದು ವಿಚಾರಿಸ್ಕೊಂಡು ಹೋಗಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ, ಬಹುಶಃ ಮಾಡಿರ್ಬೋದು ಕೂಡ. ಒಳ್ಳೆ ಕ್ರಮನೇ, ಒಳ್ಳೆ ಕ್ರಮ ಅನುಸರಿಸಲಿಕ್ಕೆ ಯೋಗ್ಯವಾಗಿರುವ ಸಂಗತಿನೇ ಅಲ್ವಾ? ಹೌದು ಸರ್. ಹಸುಗಳ ಆರೈಕೆ ಸಂಗತಿಯಲ್ಲಿ ನೀವು ಗಮನ ಹರಿಸ್ತಾ ಹಸುವಿನ ಸಗಣಿಯನ್ನ ನೀವು ಬೆಂಗಳೂರಿಗೆ ಹೋಗಿ ಅಲ್ಲಿ ಊದ್ಬತ್ತಿ ತರ ಮಾಡ್ಕೊಳ್ತೀರಿ ಅಥವಾ ಸೊಳ್ಳೆ ನಿವಾರಣೆ ಮಾಡ್ಲಿಕ್ಕೆ ಸೊಳ್ಳೆ ಬರದಂಗೆ ವ್ಯವಸ್ಥೆ ಮಾಡ್ಕೊಳ್ತೀರಿ ಅನ್ನೋ ತರ ಕೇಳಿದ್ವಿ. ಅಲ್ಲಿ ಮಾಡ್ಕೊಂತೀರಾ ಇಲ್ಲೇ ಮಾಡ್ಕೊಂಡು ತಗೊಂಡು ಹೋಗ್ತೀರಾ? ಇಲ್ಲ ಸರ್, ನಾನು ಇಲ್ಲೇ ಮಾಡಿ ತಗೊಂಡು ಹೋಗ್ತೀನಿ. ಅಂದ್ರೆ ಅಗರಬತ್ತಿ ತರ ಮಾಡಲ್ಲ, ಸ್ವಲ್ಪ ಹಸಿ ಸಗಣಿಯನ್ನ ತಗೊಂಡು ಅದಕ್ಕೆ ಈ ಕಾಮಕಸ್ತೂರಿ ಆಗಿರ್ಬೋದು ಅಥವಾ ಲೆಮನ್ ಗ್ರಾಸ್, ನಿಂಬೆ ಹುಲ್ಲು ಅಂತ ಬರುತ್ತೆ, ಇವುಗಳು ಒಂಥರ ಪರಿಮಳ ಕೂಡ ಇರುತ್ತೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು. ವಿಶೇಷವಾಗಿ ಲೆಮನ್ ಗ್ರಾಸ್ ಸೊಳ್ಳೆಗಳಿಗೆ ಬಹಳ ಉಪಯುಕ್ತ. ಸಗಣಿ ಅಥವಾ ಯಾವುದಾದ್ರು ಪುಡಿಯನ್ನ ಸ್ವಲ್ಪ ಕರ್ಪೂರ ಹಾಗೂ ಸ್ವಲ್ಪ ಹಸುವಿನ ತುಪ್ಪದ ಜೊತೆ ಮಿಕ್ಸ್ ಮಾಡಿ ಬತ್ತಿಯ ಹಾಗೆ ಮಾಡಿಕೊಂಡು ಅದನ್ನ ಉರಿಸ್ಕೊಂಡ್ರೆ ಸೊಳ್ಳೆಗಳಿಗೆ ಬಹಳ ಉಪಯುಕ್ತ ಆಗುತ್ತೆ. ನಾನು ಇಲ್ಲೇ ಮಾಡಿ ಅದನ್ನ ತಗೊಂಡು ಹೋಗ್ತೇನೆ ಸರ್. ಒಂದ್ ರೀತಿ ಪಟಾಕಿ ಮಾಡ್ಕೊಂಡಂಗೆ ಮಾಡ್ಕೊಂಡು ಹೌದು, ಬೇಕಾದ ಆಕಾರದಲ್ಲಿ ಅಂದ್ರೆ ತ್ರಿಕೋನ ಆಕಾರದಲ್ಲಿ ಮಾಡ್ಕೋಬಹುದು, ಇಲ್ಲ ಸಿಲಿಂಡರ್ ಆಕಾರದ ಒಂದು ಕಡ್ಡಿಯ ಹಾಗೆ. ಅಂದ್ರೆ ನಾನು ಕೇಳಿದ್ದು, ಅದು ನನಗೆ ವೈಜ್ಞಾನಿಕವಾಗಿ ಎಷ್ಟು ಸತ್ಯ ಅಂತ ಗೊತ್ತಿಲ್ಲ. ಸಾಮಾನ್ಯವಾಗಿ ಹೊಗೆಯಿಂದ ಇಂಗಾಲದ ಡೈಆಕ್ಸೈಡ್ ಬರುತ್ತೆ ಅಂತ ಕೇಳ್ತೀವಿ, ಆದ್ರೆ ಸಗಣಿಯಿಂದ ನಮ್ಗೆ ಆಮ್ಲಜನಕ ಸಿಗುತ್ತೆ ಅಂತ ಬಹಳಷ್ಟು ಕೇಳಿದ್ದೀನಿ. ಹಾಗಾಗಿ ಅದರ ಉಪಯೋಗ ಕೂಡ ಆಗ್ಬಹುದು ಅಂತ ನಾನು, ಅಂದ್ರೆ ಮನೆ ಬಳಕೆಗೆ ಸಾಕಾಗುವಷ್ಟು ಮಾತ್ರ ನಾನು ಮಾಡ್ಕೋತಾ ಇದ್ದೀನಿ. ಸಗಣಿಯ ಒಂದು ಹೊಗೆಯ ವಿಶೇಷತೆನೆ ಬೇರೆ ಒಂದು. ಆಮೇಲೆ ತಾವ್ ಹೇಳಿದಂಗೆ ಕಾಮಕಸ್ತೂರು, ಈ ಲೆಮನ್ ಗ್ರಾಸ್, ಇನ್ನು ಬೇರೆ ಬೇರೆ ಪದಾರ್ಥಗಳನ್ನ ಸೇರಿಸಿದಾಗ ಅದಕ್ಕೆ ಇನ್ನಷ್ಟು ಮಹತ್ವ ಬರುತ್ತೆ. ಸಾಮಾನ್ಯವಾಗಿ ಬರೀ ಸೊಳ್ಳೆ ಅಂತ ಅಲ್ಲ, ಅನೇಕ ರೋಗಾಣುಗಳು ಸಹ ಮನೆಯಲ್ಲಿ ಇಲ್ದಂಗೆ ಈ ಒಂದು ಕ್ರಿಯೆ ನೆರವಾಗ್ತದೆ ಅಂತ ಅನ್ಕೊಂಡು ಹೇಳೋದಿದೆ. ಒಳ್ಳೇದೆ. ಹೌದು ಸರ್. ಮತ್ತೆ ಸ್ನೇಹಿತರಿಗೂ ಕೊಟ್ಟಿರ್ಬೇಕು ತಾವು. ಅಂದ್ರೆ ನಾನು ಇತ್ತೀಚೆಗಷ್ಟೇ ಮಾಡೋದಕ್ಕೆ ಶುರು ಮಾಡಿದ್ದೇನೆ, ಹಾಗಾಗಿ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಮಾಡ್ಲಿಲ್ಲ ಸರ್. ಹಸುಗಳಿಗೆ ಮತ್ತು ಕರುಗಳಿಗೆ ಎಮ್ಮೆಗೆ ಅಜೋಲವನ್ನು ಪೂರೈಕೆ ಮಾಡ್ತಿದ್ರಿ ಅಲ್ವಾ? ಹೌದು, ಅಂದ್ರೆ 1 ವರ್ಷದಿಂದ ನಾನು ಅಜೋಲಾ ಕೂಡ ಬೆಳೆಸ್ತಾ ಇದ್ದೀನಿ. ಅಂದ್ರೆ ಇವಾಗ ಸುಲಭವಾಗಿ ಅಜೋಲಾ ತೊಟ್ಟಿ ಅಂತ ನಮ್ಗೆ ಸಿಗುತ್ತೆ, ಅಂದ್ರೆ ಒಂದು ಪ್ಲಾಸ್ಟಿಕ್ ನ ತೊಟ್ಟಿಗಳು ಸಿಗುತ್ತೆ, ಹೆಚ್ಚು ಕಡಿಮೆ 12 ಅಡಿ ಉದ್ದ, 3 ಅಡಿ ಅಗಲದ್ದು. ಅದರಲ್ಲಿ ನಾನು ಅಜೋಲಾ ಬೆಳೆಸ್ಕೊಂಡು ದನಗಳಿಗೆ ಮತ್ತೆ ಕೋಳಿಗಳಿಗೂ ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ, ಅಂದ್ರೆ ದನಗಳಿಗಾದ್ರೆ ಮೇವಿನ ಜೊತೆ ಏನಾದ್ರೂ ಹಾಲು ಕರೆಯುವ ಹಸು ಇದ್ರೆ ಕಡಲೆ ಹಿಂಡಿ, ತೆಂಗಿನ ಹಿಂಡಿ ಇವುಗಳನ್ನ ಕೊಡುವಾಗ ಅದರಲ್ಲಿ ಸ್ವಲ್ಪ ಒಂದು 1/4 ಕೆಜಿಯಷ್ಟು ಅಜೋಲಾವನ್ನು ಹಾಕಿ ಕೊಟ್ರೆ ಅದು ಪ್ರಯೋಜನ ಅಂತ ಕೇಳಿದೀನಿ, ಹಾಗಾಗಿ ಅದನ್ನು ಕೂಡ ಬಳಸ್ತಾ ಇದ್ದೀನಿ. ನಿಜ, ಅಜೋಲನು ಉಪಯುಕ್ತವಾದ ಪಶು ಆಹಾರ ಮತ್ತು ಭತ್ತದ ಕೃಷಿಗೂ ಅದು ಪ್ರಯೋಜನ ಆಗ್ತದೆ. ಹೌದು ಸರ್. ಮತ್ತೆ ಸಾಮಾನ್ಯವಾಗಿ ಬೆಳೆಯುವ ಹುಲ್ಲು ಕಳೆ ಇದನ್ನಲ್ದಲ್ಲೇ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ದನಗಳಿಗೂ ಅಥವಾ ಹಸುಗಳಿಗೂ ಆರೋಗ್ಯಕ್ಕೆ ಪೂರಕವಾಗಿ ಹಿಂಡಿಗಳನ್ನು ಬಳಕೆ ಮಾಡ್ಕೊಳ್ತದ್ರಿ? ಹೌದು, ಅಂದ್ರೆ ಹಾಲು ಕರೆಯುವ ಹಸುಗಳಿಗೆ ಮಾತ್ರ ವಿಶೇಷವಾಗಿ ಕಡಲೆ ಹಿಂಡಿ ಆಗಿರ್ಬೋದು ಅಥವಾ ತೆಂಗಿನ ಹಿಂಡಿ, ಜೊತೆಗೆ ಗದ್ದೆ ನಮ್ಮಲ್ಲಿ ಇರೋದ್ರಿಂದ ಭತ್ತ ಅಕ್ಕಿ ಮಾಡುವಾಗ ಸಿಗುವ ತೌಡು ಆಗಿರ್ಬೋದು, ಕಾಲಕ್ಕೆ ತಕ್ಕ ಹಾಗೆ ಅಂದ್ರೆ ಯಾವ್ಯಾವ್ದು ನಮ್ಗೆ ಸಿಗುತ್ತೋ ಅದನ್ನ ಕೂಡ ನಾನು ಬಳಸ್ಕೊಳ್ತಾ ಇದ್ದೀನಿ. ಒಳ್ಳೇದು, ಒಳ್ಳೇದು. ನಿಮ್ಮ ತಂದೆಯವರ ಕಾಲದಲ್ಲಿ ಅನುಸರಿಸುತ್ತಿದ್ದ ವಿಚಾರಗಳೇ ಭಿನ್ನ, ಈಗಿಂದ ನೋಡಿದ್ರೆ ಒಂಥರ ವಿಶೇಷ ಅನ್ಸುತ್ತೆ. ಹೌದು, ಅಂದ್ರೆ ಕಾಲಕ್ಕೆ ತಕ್ಕ ಹಾಗೆ ಸ್ವಲ್ಪ ಬದಲಾವಣೆಗಳು, ತಾಂತ್ರಿಕತೆಗಳನ್ನ ಬಳಕೆ ಮಾಡ್ಕೊಳ್ಳೋದು. ನಿಜ ನಿಜ. ಮತ್ತೆ ತೀರಾ ಕಷ್ಟ ಅನುಭವಿಸಲನೆ ಖುಷಿಯಿಂದ ನಮ್ಮ ವ್ಯವಸ್ಥೆಯನ್ನ ಮುಂದೆ ಸಾಗಿಸ್ಕೊಂಡು ಹೋಗೋದು. ನಿಜ. ಅದರಲ್ಲೂ ನಾವು ಏನೇ ಕೆಲಸಗಳನ್ನ ಮಾಡಿದ್ರು ಹಳ್ಳಿ ಸಂಪರ್ಕ, ಕೃಷಿ ಸಂಪರ್ಕ ಒಳಿತೆ. ಹೌದು ಸರ್. ನೀವು ಹಸು ಸಾಕೋದು ಏನೋ ಒಂದು ಫ್ಯಾಷನ್ ಗೆಲ್ಲ, ಅದು ಕೃಷಿಗೂ ಪ್ರಯೋಜನಕಾರಿ. ಆ ಮೂಲಕ ಏನೆಲ್ಲ ನಿಮಗೂ ಪರಿಸರಕ್ಕೂ ಸಿಗ್ತಾ ಹೋಗ್ತದೆ. ಹೌದು, ಅಂದ್ರೆ ಈಗ ನಾನು ಹೇಳಿದ್ದೆ, ಈಗ ಗದ್ದೆ ಇರೋದ್ರಿಂದ ನಮ್ಗೆ ಒಣಹುಲ್ಲು ಸಿಗುತ್ತೆ, ಅದನ್ನ ಮಾರಾಟ ಮಾಡ್ಬೇಕು ಅಂದ್ರೆ ಸಾಕಷ್ಟು ಕಷ್ಟ ಪಡ್ಬೇಕಾಗತ್ತೆ. ನಮ್ಗೆ ಸರಿಯಾದ ಸಮಯಕ್ಕೆ ಅದು ಮಾರಾಟ ಆಗೋದಿಲ್ಲ, ಅಥವಾ ನಾವು ಬಯಸಿದ ರೇಟ್ ಕೂಡ ಸಿಗಲ್ಲ. ಹಾಗಾಗಿ ನಾವು ಬೆಳೆದ ಒಣಹುಲ್ಲನ್ನ ದನಗಳಿಗೆ ಬಳಸಿದ ಹಾಗಾಗತ್ತೆ. ಮಳೆಗಾಲದಲ್ಲಿ ತೋಟ ಗದ್ದೆ ಬದುಗಳಲ್ಲಿ ಸಿಗುವ ಹಸಿರು ಮೇವನ್ನ ಬಳಸಿದ ಹಾಗೆ ಆಗತ್ತೆ. ಸಗಣಿಯಿಂದ ಗೊಬ್ಬರ ಆಗ್ಬೋದು, ಹಾಲು ಆಗ್ಬೋದು. ನಂತರ ನಮ್ಮಲ್ಲಿ ಕೆಲಸದವರು ಇದ್ರೆ ಅವ್ರಿಗೆ ಸ್ವಲ್ಪ ಕೆಲಸ ಕೂಡ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಮತ್ತೆ ಭಿನ್ನ ಭಿನ್ನವಾಗಿ ನಮ್ಮ ಚಟುವಟಿಕೆಗಳು ಸಾಗ್ತಾ ಇರ್ತವೆ. ಹೌದು ಹೌದು, ಮತ್ತೆ ನಮ್ಗೆ ತೋಟಕ್ಕೆ ಸಗಣಿ ಗೊಬ್ಬರದ ಅಗತ್ಯ ಇರೋದ್ರಿಂದ ಕೆಲವೊಮ್ಮೆ ಬಹಳ ದುಬಾರಿ ಆಗುತ್ತೆ, ಸಮಯಕ್ಕೆ ಸರಿಗೆ ಸಿಗುವುದಿಲ್ಲ. ಅಂದ್ರೆ ಮಳೆ ಬಂದು ಸಗಣಿ ತರೋದಿಕ್ಕೆ ಆಗೋದಿಲ್ಲ. ಇದು ನಮ್ಮಲ್ಲಿರೋದ್ರಿಂದ ನಾವು ಯಾವಾಗ ಬೇಕಾದ್ರೂ ಮಳೆ ಬಂದಾಗ, ಯಾವಾಗ ನಮ್ಗೆ ಗೊಬ್ಬರ ಹಾಕುವ ಸಮಯ ಬಂದಾಗ ಹಾಕೋದಿಕ್ಕಾಗತ್ತೆ. ಹಾಗಾಗಿ ಎಲ್ಲ ಕೂಡ ಪ್ರಯೋಜನ ಅಂತ ಅನ್ಸುತ್ತೆ. ಅಂದ್ರೆ ಒಂದು ಫ್ಯಾಷನ್ಗೆ ಅಲ್ಲ, ಕೃಷಿಗೆ ಪೂರಕವಾಗಿ ದನಗಳು ಅಂತ ಹೇಳ್ಬೋದು. ಹಾಗಾಗಿ ನಾನು ಸಾಕ್ತಾ ಇದ್ದೀನಿ. ಒಳ್ಳೆ ವಿಚಾರನೆ. ನೋಡಿ, ಬೆಂಗಳೂರಿನಲ್ಲಿ ನಿಮ್ಮ ಕುಟುಂಬ ಇದೆ, ನಿಮ್ಮ ಶ್ರೀಮತಿ ಅವರನ್ನು ಸರ್ಕಾರಿ ಉದ್ಯೋಗದಲ್ಲಿ ಇದಾರೆ, ನಿಮಗೂ ಕೈ ತುಂಬಾ ಕೆಲಸ, ಆದ್ರೂ ಸಮಯ ಸಿಗುತ್ತೆ, ಬಿಡು ಸಿಗುತ್ತೆ, ಊರಿಗೆ ಬರೋದು, ಸಂಪರ್ಕ ಇಟ್ಕೊಂಡಿರೋದು, ಅಪ್ಪ ಅಮ್ಮ ಮಾಡಿದ್ದನ್ನ ಮುಂದುವರ್ಸೋದು, ಅದರಲ್ಲಿ ಆನಂದ ಪಡೆಯೋದು, ಆಮೇಲೆ ಅನುಕೂಲಗಳನ್ನ ಕಾಣೋದು, ಅಭಿವೃದ್ಧಿಯನ್ನ ಹೊಂದೋದು, ಇದೆಲ್ಲ ಒಂಥರ ರಚನಾತ್ಮಕವಾದ ಕೆಲಸಗಳೇ. ಹೌದು, ಅಂದ್ರೆ ಕೊಡಗಿನಲ್ಲಿ ನಾವು ಕಾಫಿ ಕಾಳುಮೆಣಸು ಮಾತ್ರ ಬೆಳೆಯೋದಾದ್ರೆ ಜಾಸ್ತಿ ಕೆಲಸ ಕೂಡ ಇರಲ್ಲ, ವರ್ಷಕ್ಕೊಮ್ಮೆ ಬಂದ್ ಹೋದ್ರು ಸಾಕು ಅನ್ನೋ ತರ ಆಗ್ಬಿಡತ್ತೆ. ಸೊ ಹಾಗಾಗಿ ಇವುಗಳೆಲ್ಲ ಇದ್ರೆ, ಅಂದ್ರೆ ಕೋಳಿ ಆಗಿರ್ಬೋದು, ನಾಯಿ ದನಗಳಾಗಿರ್ಬೋದು, ಗಿಡಗಳಾಗಿರ್ಬೋದು, ಇದೆಲ್ಲ ಇರೋದ್ರಿಂದ ಮತ್ತೆ ಮತ್ತೆ ಬರೋದಕ್ಕೆ ಸ್ವಲ್ಪ ನನ್ಗೆ ಆಕರ್ಷಣೆ ಕೂಡ, ಒಂದಷ್ಟು ದಿನ ಹೋಗ್ಬೇಕು ನೋಡ್ಬೇಕು ಅಂತ. ಇಲ್ದಿದ್ರೆ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಬಂದ್ ಹೋದ್ರೆ ಸಾಕು ಅನ್ನೋ ಭಾವನೆ ಬಂದ್ಬಿಡತ್ತೆ. ಹಾಗಾಗಿ ಇದೆಲ್ಲ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಸರ್. ಸಂತೋಷ ಆಯ್ತು. ನಿಮ್ಮ ವ್ಯಾಸಂಗವನ್ನ ಅಥವಾ ಶಿಕ್ಷಣವನ್ನ ಕೃಷಿಯಲ್ಲೂ ಹೀಗೂ ಬಳಕೆ ಮಾಡ್ಕೊಳ್ಳೋದಿದೆಯಲ್ಲ, ಉಪಯುಕ್ತವಾದದ್ದೇ. ಹೌದು ಸರ್. ನಮ್ಮ ಕೃಷಿಕರು ಈ ನಿಟ್ಟಿನಲ್ಲಿ ಗಮನ ಹರಿಸ್ಲಿ. ತಾಂತ್ರಿಕತೆಗಳು ಹೊರದಾಯಕ ಅಂತ ಅನ್ಕೊಳ್ಬಾರ್ದು, ಏನೇನು ಸೂಕ್ತ ಆಗುತ್ತೋ ನಮ್ಮ ಪ್ರದೇಶಕ್ಕೆ ಅವನ್ನೆಲ್ಲ ಉಪಯೋಗಿಸ್ಕೊಂಡು ಖರ್ಚನ್ನ ತಗ್ಗಿಸ್ಕೊಂಡು ಪ್ರಯೋಜನಗಳನ್ನ ಕಾಣ್ತಾ ಹೋದ್ರೆ ಅನುಕೂಲವೇ. ನಿಜ ಸರ್. ತಮ್ಮ ಅಭಿಪ್ರಾಯಗಳಿಗೆ, ಅನಿಸಿಕೆಗಳಿಗೆ, ಅನುಭವಗಳಿಗೆ ಧನ್ಯವಾದಗಳು ಪ್ರಶಾಂತ್ ಅವರೇ. ತಮಗೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಶ್ರೋತೃಗಳು, ಇದುವರೆಗೆ ಮಡಿಕೇರಿ ತಾಲೂಕು ಬಲಮುರಿಯ ಪ್ರಶಾಂತ್ ಕೋಳಿಮಾಡು ಮುತ್ತಣ್ಣ ಅವರ ಹಸುಗಳಿಗೆ ಹೈಡ್ರೋಪೋನಿಕ್ಸ್ ಪದ್ಧತಿಯಲ್ಲಿ ಮೊಳಕೆ ಮಾಡಿದ ಹುಲ್ಲನ್ನು ಕೊಡ್ತಾರೆ, ಹಾಗೆ ಅಜೋಲವನ್ನು ನೀಡ್ತಿದ್ದಾರೆ. ಸಗಣಿಯನ್ನ ರಾತ್ರಿ ಸೊಳ್ಳೆ ಓಡಿಸ್ಲಿಕ್ಕೆ ಮತ್ತು ಮನೆಯ ಶುಚಿಗೆ ಅದನ್ನ ಮೌಲ್ಯವರ್ಧನೆ ಮಾಡಿ ಬತ್ತಿಗಳಾಗಿ ಪರಿವರ್ತನೆ ಮಾಡಿ ಉಪಯೋಗಿಸ್ಕೊಳ್ತಿದ್ದಾರೆ. ಹೀಗೆ ಒಂದು ಕ್ರಿಯಾಶೀಲತೆ ಇದೆ. ಇವತ್ತು ಆ ಸಂಗತಿಗಳು, ಕೃಷಿ ಆಸಕ್ತಿ, ಕೃಷಿ ವೈವಿಧ್ಯತೆ ಕುರಿತಂತೆ ವಿಚಾರಗಳನ್ನು ಆಲಿಸಿಕೊಂಡ್ರೆ ಅವರ ಸಂಪರ್ಕಕ್ಕೆ ಸಂಖ್ಯೆ 9980188843, 9980188843. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೆಲವರೇ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್ ಚಂದ್ರಕಲಾ ಮತ್ತು ಬಿಎ ಗಣೇಶ್. ಮೋಡಗಳ ಮೋಡಿಯಿಂದ ಹುವಿಯಾಡಿಯಿಂದ ಲಭಿಸುತ್ತಿದೆ ಚಲ ಚಲ ನಮಗಿದು ಬಲ ಬಲ ಮೋಡಗಳ ಮೋಡಿಯಿಂದ ಹುವಿಯಾಡಿಯಿಂದ ಮೋಡಗಳ ಮೋಡಿಯಿಂದ ಹುವಿಯಾಡಿಯಿಂದ ಜೀವ ಪಾರ

ವೇದನ ಸುದ್ದಿ. ಕುಂಜಿಲಗೇರಿ ಕೊರಬೇಲಿ ನಿವಾಸಿ ಮಾಜಿ ಪಟ್ಟಾಳಕಾರ ಮುಕ್ಕಾಟಿರ ಅಚ್ಚಯ್ಯ ರಾಜು ಎಂಗ ಇಂದು ಮರಣಪಟ್ಟಿದ್ದು 73 ಬೈತ್ರ ಮುಕ್ಕಾಟಿರ ಅಚ್ಚಯ್ಯ ರಾಜು ಎಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 12 ಗಂಟೆಗೆ ಎಂಗಡ ಒಕ್ಕತುಟುಗಳತ್ತು ನಡಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್. ಇದರ ಸ್ಥಾಪಕಾಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಸಂವಿಧಾನ ಶಿಲ್ಪಿ ಭಾರತರತ್ನ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರ 132ನೇ ಹುಟ್ಟಿದ ಹಬ್ಬನ ಇಂದು ಸರಳವಾಗಿ ಆಚರಿಸಲಾಯಿತು. ಪ್ಯಾಟೆನ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಕಚೇರಿಯಲ್ಲಿ ಏರ್ಪಡಿಸಿದ್ದ ಕಾರ್ಬಾರ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪಟಕ್ಕೆ ಜಿಲ್ಲಾಧಿಕಾರಿ ಡಾ ವಿಸಿ ಸತೀಶ, ಜಿಲ್ಲಾ ಪಂಚಾಯತ್ ಸಿಇಒ ಡಾ ಎಸ್ ಆಕಾಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ದೀಪ ಬೆಳಗಿಸಿ ಹೂಹಾರ ಹಾಕಿ ಗೌರವ ನಮನ ಸಲ್ಲಿಸಿದವು. ವಿಧಾನಸಭೆ ಚುನಾವಣೆ ಹಿನ್ನೆಲೆ ನಾಮಪತ್ರ ಸಲ್ಲಿಕೆಯು ಶುರು ಆಗಿದ್ದ ಈ ಸಂಬಂಧ ಚುನಾವಣಾ ಆಯೋಗದ ನಿರ್ದೇಶನ ಕಟ್ಟುನಿಟ್ಟಾಗಿ ಪಾಲಿಸುವ ಹಂಗೆ ಸೆಕ್ಟರ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಮತ್ತೆ ಚುನಾವಣಾಧಿಕಾರಿ ಡಾ ಬಿಸಿ ಸತೀಶ ಅವು ನಿರ್ದೇಶನ ಕೊಟ್ಟಳು. ಪ್ಯಾಟೆನ ಗಾಂಧಿ ಮೈದಾನದಲ್ಲಿ ಇಂದು ಏರ್ಪಡಿಸಿದ ಸೆಕ್ಟರ್ ಅಧಿಕಾರಿಗಳಿಗೆ ತರಬೇತಿ ಕಾರ್ಬಾರ್ನ ಅಧ್ಯಕ್ಷತೆ ವಹಿಸಿ ಮಾತಾಡಿದ, ಈಗಾಗಲೇ ನಾಮಪತ್ರ ಸಲ್ಲಿಸಿಕೆ ಏಪ್ರಿಲ್ 20 ಆಖೇರಿ ದಿನ ಆಗುಟ್ಟು ಏಪ್ರಿಲ್ 21ರಂದು ನಾಮಪತ್ರ ಪರಿಶೀಲನಾ ಕಾರ್ಯ ನಡೆದಿದೆ. ಏಪ್ರಿಲ್ 24ರಂದು ನಾಮಪತ್ರ ವಾಪಸ್ ಪಡ್ಕಂಬಕ್ಕೆ ಆಖೇರಿ ದಿನ ಆಗುಟ್ಟು ಈ ನಿಟ್ಟಿನಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆಗದಂಗೆ ಎಚ್ಚರ ವಹಿಸುವಂಗೆ ಜಿಲ್ಲಾಧಿಕಾರಿಗೆ ಸೂಚನೆ ಕೊಟ್ಟಳು. ಈ ಕಾರ್ಬಾರ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಯತೀಶ್ ಉಳ್ಳಾಲ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಇದಕ್ಕೆ ಸಂಬಂಧಪಟ್ಟ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕುದುಕುಳಿ ಐನ್ಮನೆ ಕ್ರಿಕೆಟ್ ಕಪ್ 2023ರ ಆಖೇರಿ ದಿನದ ಪೈಪೋಟಿಲಿ ಪರ್ಲಕೋಟಿ ತಂಡ ಶುರುವಿನ ಕಪ್ನ ಗೆದ್ದಳು. ಎರಡನೇ ಸ್ಥಾನ ಹಂಗೆ ಪುದಿಯ ನೆರವನ ಎಡಿಕೇರಿ ತಂಡ ಮೂರನೇ ಸ್ಥಾನ ಪಡ್ಕೊಂಡಳೋತ ಗೊತ್ತಾಗುಟ್ಟು. ಭಾರತದ ಅತಿದೊಡ್ಡ ಸೌರಶಕ್ತಿ ವಾಹನಗಳ ಪೈಪೋಟಿಗೆ ಕೊಡಗಿನ ಇಬ್ಬರು ಆಯ್ಕೆಯಾಗಳು. ಮರಗೋಡು ಹೊಸ್ಕೇರಿ ಗ್ರಾಮದ ಕುಂಪುಳಿರ ಕಿಶೋರ್ ಮತ್ತೆ ತನುಜಾ ದಂಪತಿಯ ಮಂಗ ಹರ್ಷ ಕುಂಪುಳಿರ, ಹಂಗೆ ಕಾರ್ಗುಂದ ಗ್ರಾಮದ ನೆಯ್ಯನಿರ ಹೇಮಕುಮಾರ್ ಮತ್ತೆ ಲಲಿತಾ ದಂಪತಿಯರ ಮಂಗ ಜತಿನ್ ಪೊನ್ನಪ್ಪ ಸ್ಪರ್ಧೆಗೆ ಆಯ್ಕೆಯಾದ ವಿದ್ಯಾರ್ಥಿಗ. ಬೆಂಗಳೂರಿನ ಪ್ರತಿಷ್ಠಿತ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನ ವಿದ್ಯಾರ್ಥಿಗ, ಹಂಗೆ 17 ವಿದ್ಯಾರ್ಥಿಗ ವಿದ್ಯುತ್ ಮತ್ತೆ ಸೌರಶಕ್ತಿ ಚಾಲಿತ ವಾಹನ ತಯಾರಿಸಿಯೋಳು. ಈ ತಂಡಲಿ ಕೊಡಗಿನ ಹರ್ಷ ಮತ್ತೆ ಜತೀನ್ ಕೂಡ ಒಳು. ಕೊಡಗು ಜಿಲ್ಲಾ ಮತದಾರ ಶಿಕ್ಷಣ ಮತ್ತೆ ಸಹಭಾಗಿತ್ವ ಸಮಿತಿ ಮತ್ತೆ ಮಡಿಕೇರಿ ತಾಲೂಕು ಜಾನಪದ ಪರಿಷತ್ ಮಡಿಕೇರಿ ಇವರ ಕೂಡುಕೂಟಂದ ವಿಶ್ವ ಚಿತ್ರಕಲಾ ದಿನಾಚರಣೆ ನಾಳೆ ಹೊತ್ತಾರೆ 10 ಗಂಟೆಗೆ ಮಡಿಕೇರಿನ ರಾಜಸೀಟ್ ಉದ್ಯಾನವನ ನಡೆದಿದೆ ಗೊತ್ತಾಗುಟ್ಟು. ವಿಧಾನಸಭಾ ಚುನಾವಣೆ ಸಂಬಂಧ ಕೊಡಗು ಜಿಲ್ಲೆಗೆ ವೆಚ್ಚ ವೀಕ್ಷಕರಾಗಿ ನೇಮಕ ಆಗಿದ್ದ ಶಲಾಬ್ ಕಟಿಯಾರ್ ಅವು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವರಿಂದ ಮಾಹಿತಿ ಪಡೆದು, ವೆಚ್ಚಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕರು ಪ್ಯಾಟೆನ ಜಿಲ್ಲಾಡಳಿತ ಭವನದ ಶುರುವಿನ ಮಾಡಿಲಿ ಕಚೇರಿಗೆ ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಗೆ ಮುಟ್ಟ ಭೇಟಿ ನೀಡಿ ಮಾಹಿತಿ ನೀಡಕ್ಕ, ಅಲ್ಲರೆ ಸಂಚಾರಿಪುರಂ ಸಂಖ್ಯೆ 935319021 ಸಂಪರ್ಕಿಸಕ್ಕ ವೆಚ್ಚ ವೀಕ್ಷಕ ಅಧಿಕಾರಿ ಎಚ್ ಸಿ ಗಿರೀಶ್ ಅವು ಮಾಹಿತಿ ಕೊಟ್ಟಳು. ರಾಜ್ಯಲೇ ಶುರುವಿನ ಬಾರಿಗೆ ಶುರು ಆಗಿದ್ದ ಕೂಡಿಗೆ ಕ್ರೀಡಾ ಇಸ್ಕೂಲ್ ಶಾಲಾ ಅಂಗಳಲ್ಲಿ ಕ್ರೀಡಾಪಟುಗಳ ಅಭ್ಯಾಸಕ್ಕೆ ಅನುಕೂಲ ಆಗುವ ಎಲ್ಲಾ ರೀತಿಯ ವ್ಯವಸ್ಥೆಗೆ ಇರದರಿಂದ ಯುವ ಕ್ರೀಡಾಪಟುಗಳಿಗೆ ಹಂಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಗೆ ಕ್ರೀಡಾಶಾಲಾ ಅಂಗಳಲ್ಲಿ ಕ್ರೀಡಾ ಬೇಸಿಗೆ ಶಿಬಿರನ ಶುರು ಮಾಡುವ ನಿಟ್ಟಿನಲ್ಲಿ ಈ ಭಾಗದ ಹಿರಿಯ ಕ್ರೀಡಾಪಟುಗಳು ಆಗ್ರಹಿಸಿಡೋ. ಹಾಕಿ ಮೈದಾನ ಮತ್ತೆ ಅಥ್ಲೆಟಿಕ್ ಮೈದಾನ ಸುಸಜ್ಜಿತ ಆಗಿರದರಿಂದ ಕ್ರೀಡಾ ತರಬೇತಿ ಶುರು ಮಾಡಿಕೆ ಕ್ರೀಡಾಶಾಲಾ ತರಬೇತಿದಾರರು ನೀಡುವ ಹಂಗೆ ಒತ್ತಾಯ ಮಾಡಿಯೋಳು. ಕೊಡಗು ಜಿಲ್ಲಾ ಮತದಾರ ಶಿಕ್ಷಣ ಮತ್ತೆ ಸಹಭಾಗಿತ್ವ ಸಮಿತಿ ಇವರ ಕೂಡುಕೂತಂದ ಮತದಾನದ ಜಾಗೃತಿ ಸಾರುವ ನಿಟ್ಟಿನಲ್ಲಿ ಪ್ಯಾಟೆನ ಚೇಂಬರ್ ಆಫ್ ಕಾಮರ್ಸ್ ಮಡಿಕೇರಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇವರ ಕೂಡುಕೂಟಂದ ಮುಂದೆ ಭಾವ ವಿಧಾನಸಭಾ ಚುನಾವಣೆಯ ಮತದಾನ ಜಾಗೃತಿ ಅಭಿಯಾನದ ಬೈಕ್ ಜಾಥಾದ ಮೂಲಕ ಆಯೋಜಿಸಿಳು. ಬೈಕ್ ಜಾಥಾ ತಾರೀಖು 16 ಹೊತ್ತಾರೆ 10 ಪೇಟೆನ ಬನ್ನಿ ಮಂಟಪದ ಶುರು ಆಗಿ ರಾಜಸೀಟ್ ಉದ್ಯಾನವನದಲ್ಲಿ ಆಖೇರಿ ಆದೆ. ಈ ಮತದಾನದ ಜಾಗೃತಿ ಬೈಕ್ ಜಾಥಾಲಿ ವರ್ತಕರು ಸಾರ್ವಜನಿಕರು ಜಾಸ್ತಿ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಹಂಗೆ ಪ್ರಕಟಣೆಗೆ ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು, ಚೇರಂಬಾಣೆ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಬಾಳಲೆ ದೇವನೂರು ಶ್ರೀ ನಾರಾಮನೇಶ್ವರ ದೇವಸ್ಥಾನದ ಕಾಲ್ತ ನಮ್ಮೆರ ಮಾರಿಪತ್ಲು ನಾಳೆ ಚೆನ್ನಿಯಾಚೆ ವೈಪತ್ತು 4 ದೇವಡ ಭಂಡಾರ ಉಳ್ಪು, 6 ವನದುರ್ಗಿ ಪೂಜೆ, 7 ದೇವಕುಳಿಪು, ಮಾಮಂಗಳಾರತಿ, ತೀರ್ಥ ಪ್ರಸಾದ, 16 ನಾರಾಚಪಾಲಕ 8 ಇಂಜ ಗಣಪತಿ ಹೋಮ, ರುದ್ರಾಭಿಷೇಕ, ಮಾಮಂಗಳಾರತಿ, ತೀರ್ಥ ಪ್ರಸಾದ ನರ್ಪ. ಭಕ್ತಾದಿ ಎಲ್ಲ ಬಂತು ದೇವಡ ಆಶೀರ್ವಾದ ಪಡೆದೋಣಂದು ಅಧ್ಯಕ್ಷ ಪಿಜ ಆಡಳಿತ ಮಂಡಳಿಕಾರ ಕಟ್ಟಂಡಿತು. ಮಲ್ಕೇರಿ ಬೇತ್ರಿ ಗ್ರಾಮದ ಶ್ರೀ ಮಹಾದೇವರ ದೇವಸ್ಥಾನದ ವಾರ್ಷಿಕ ಹಬ್ಬ ನಾಳೆ ಶನಿವಾರ ನಡೆಯಲಿದೆ. ನಾಳೆ ಬೆಳಿಗ್ಗೆ 6 ತಕ್ಕರಾದ ಕೇತಿನ ಐನ್ಮನೆಯಿಂದ ಭಂಡಾರಪೇಟೆಗೆ ಹೊರಡುವುದು, ಮಧ್ಯಾಹ್ನ 12 ಕಳ್ಳಿನ ಮನೆಯಿಂದ ಎತ್ತು ಪೋರಾಟ ದೇವಸ್ಥಾನಕ್ಕೆ ಬರುವುದು, ನಂತರ ಮಹಾಪೂಜೆ, ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ. ನಾಡಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ. ರೀ ಮಕ್ಳ ಎಕ್ಸಾಮ್ ಮುಗೀತು, ಇಬ್ರಿಗೂ ಒಳ್ಳೆ ಸೈಕಲ್ ತೆಕ್ಕೊಡೋಣ. ಆಯ್ತು ಕಣೆ, ವಿರಾಜಪೇಟೆಯ ಅಭಿಲಾಷ್ಗೆ ಹೋಗೋಣ. ಅಲ್ಲಿ ಸೈಕಲ್ ಗಳ ಬೇಕಾದಷ್ಟು ಸೆಲೆಕ್ಷನ್ ಹಾಗೂ ಕಲೆಕ್ಷನ್ಸ್ ಇದೆ. ರೇಟ್ ಕೂಡ ಕಡಿಮೆ ಇದೆಯಂತೆ. ಬಜಾಜ್ ಫೈನಾನ್ಸ್ ನಿಂದ EMI ಫೆಸಿಲಿಟಿನೂ ಇದೆ. ಹಾಗಾದ್ರೆ ಇವತ್ತೇ ಹೋಗೋಣ. ಹೀರೋ ಬೈಸಿಕಲ್ಸ್, ಆಥರೈಸ್ಡ್ ಡೀಲರ್, ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಪಾರಾಣೆ ಕೊಳಂಜಗೇರಿ ಶ್ರೀ ಭದ್ರಕಾಳಿ ದೇವಿರ ದಂಡಕಾಲ ಕೊಮ್ಮ ನಡಪ ಕೇಳಿಪಟ್ಟ ಕೊಂಬಾಟ ನಮ್ಮೆ ಇದೇ ತಾರೀಕು 16 ನಾರಾಚಪಲ 9 ಮಧ್ಯಾಹ್ನ 1 ನಡಪ, 1 ತೀರ್ಥ ಪ್ರಸಾದ, ಬೈಟ್ 7 ಭದ್ರಕಾಳಿ ತೆರೆ, 1 ಮುಪ್ಪಡೆ ಅಣ್ಣಚಂಗಿ, 15 ಚೆನ್ನಿಯಾಚೆ ಬೋರ್ಡ್ ನಮ್ಮೆ ಉಂಟು. ಭಕ್ತಾದಿ ಎಲ್ಲ ಬಂತು ದೇವಡ ಆಶೀರ್ವಾದ ಪಡೆದ ಉಣ್ಣಂದು ತಕ್ಕ ಮುಖ್ಯಸ್ಥಂಗ ಕಟ್ಟಂಡಿತು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್. ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ, 0% ಸಾಲ ಸೌಲಭ್ಯ, ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಮಡಿಕೇರಿ ಕನ್ನಡ ಬಾಣೆಯ ಉಡುದೋಳಿ ಗೋಪಾಲಕೃಷ್ಣ ಅಣ್ಣಯ್ಯ ಅವರ ಮನೆಯಲ್ಲಿ ಇದೇ 15 ಶನಿವಾರ ರಾತ್ರಿ 8 ಧರ್ಮದೈವ ಹಾಗೂ ಪಾಷಣ ಮೂರ್ತಿ ಕೋಲ, 16 ಭಾನುವಾರ ಬೆಳಿಗ್ಗೆ ವಿಷ್ಣುಮೂರ್ತಿ ಹಾಗೂ ಗುಳಿಗ ದೈವಗಳ ಕೋಲ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಉಡುದೋಳಿ ಕುಟುಂಬಸ್ಥರು ಕೋರಿದ್ದಾರೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು, ಸಿಇಟಿ, ನೀಟ್, ಜೆಇಇ, ಸಿಪಿಟಿಗಳಿಗಾಗಿ ವಿಶೇಷ ತರಬೇತಿ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯ, ಕಾಲೇಜ್ ಕ್ಯಾಂಪಸ್ನಲ್ಲೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕ ವಸತಿ ನಿಲಯ, ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಉಚಿತ ಶಿಕ್ಷಣ. ಮಾಹಿತಿಗೆ ಸಂಪರ್ಕಿಸಿ 0851-237-455, ಮೊಬೈಲ್ 9731-774-703. ಮೈತಡಿ ಗ್ರಾಮ ಐಚೆಟ್ಟಿರ ಒಕ್ಕಡ ಪುದಿಯೋದಿ ತೆರೆ ಇದೇ 16 ನಾರಾಚೆ ಬೈಟಾಪಕ ಶುರು ಆಯ್ತು. 17 ತಿಂಗಳಾಚೆ ಫಲಕ ಕೆತ್ತನೆ ನಡಪ. ಒಕ್ಕಕಾರ ತಾಮನ ಪೊಮ್ಮಕ್ಕ, ಊರುಕಾರ ಬೆಂದು ಚಂಗಾದಿಯಲ್ಲ ಬಂತು ದೇವಡ ಆಶೀರ್ವಾದ ಪಡೆದೋಣಂದು ಐಚೆಟ್ಟಿರ ಒಕ್ಕಕಾರ ಕಟ್ಟಂಡಿತು. ಮೈಸೂರಿನ ಪ್ರತಿಷ್ಠಿತ ಮೈಕಾ ಕಾಲೇಜಿನಲ್ಲಿ PUC ಕಾಮರ್ಸ್ ಮತ್ತು ಸೈನ್ಸ್, ಬಿಕಾಂ, BBA, BCA, ಬಿಕಾಂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಅಡ್ಮಿಷನ್ ಕೌನ್ಸಿಲಿಂಗ್ ಆರಂಭಗೊಂಡಿದೆ. ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕಾಗಿ ಇಂದೇ ಕರೆ ಮಾಡಿ 8147-810-330. ರೀ ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್. ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ, 0% ಸಾಲ ಸೌಲಭ್ಯ, ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಬೇತು ಗ್ರಾಮತ್ರ ಪಾತಂಡ ಒಕ್ಕಡ ಗುರುಕಾರಣಂಗ ಮೀದಿ ಬೆಪ್ಪೋ ಪಿಂಜ ದ್ಯಾವಕು ಕೊಡಪ ಕಾರ್ಯ ಇದೇ 16 ನಾರಾಚೆ ನಡಪ. ಒಕ್ಕಕಾರ ಊರುಕಾರ ತಾಮನ ಪೊಮ್ಮಕ್ಕ ಪಿಂಜ ಬೆಂದು ಚಂಗಾದಿಯಲ್ಲ ಸಂಸಾರಡೆ ಬಂತು ತೀರ್ಥ ಪ್ರಸಾದ ಪಡೆದೋಣಂದು ಪಾತಂಡ ಒಕ್ಕಕಾರ ಕಟ್ಟಂಡಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯಂಡುಳ್ಳೋ ಕಣ್ಣಚಂಡ ಜಾಗೃತಿ ಭೀಮಯ್ಯ. ಮಡಿಕೇರಿರ ಗಾಂಧಿ ಪರಂಬುಲು ಸೆಕ್ಟರ್ ಅಧಿಕಾರಿಯ ಇಂದು ತರಬೇತಿ ಕಾರ್ಯಕ್ರಮ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಎಂಡಕೊರು ಕಾರಿಕೆಲು ನಡೆದತ್ತು. ಇದತ್ತು ತಕ್ಕ ಪರಂದ ಅವು ವಿಧಾನಸಭಾ ಚುನಾವಣೆ ರನ್ನಿಟ್ಟಲು ನಾಮಪತ್ರ ಸಲ್ಲಿಸಿಡುವ ಪ್ರಕ್ರಿಯೆ ಶುರುವಾಯಿತಿಂಜಿತು. ಈ ಸಂಬಂಧ ಚುನಾವಣಾ ಆಯೋಗತ್ರ ನಿರ್ದೇಶನತನ ಕಡಪತಲು ಪಾಲನೆ ಮಾಡೋನಕ್ಕೆ ಸೆಕ್ಟರ್ ಅಧಿಕಾರಿಯಕ್ಕೆ ನಿರ್ದೇಶನ ಮಾಡಚಿ. ನಾಮಪತ್ರ ಸಲ್ಲಿಸಿಡುವಕ್ಕೆ April 20 ಆಖೇರಿ ನಾಳಂಕೆ ಆಯಿತುಂಡು. April 21 ನಾಮಪತ್ರ ಪರಿಶೀಲನಾ ಕಾರ್ಯ ನಡಪ. 24 ನಾಮಪತ್ರ ವಾಪಸ್ ಪಡೆದವಕ್ಕೆ ಆಖೇರಿ ನಾಳಂಕೆ ಎಂದು ಎಣ್ಣಚಿ. ಈ ನಿಟ್ಟಲು ತಂಗಡ ವ್ಯಾಪ್ತಿಯಲ್ಲಿ ಏದೇ ರೀತಿ ಮಾದರಿ ನೀತಿ ಸಂಹಿತೆ ಉಲ್ಲಂಘತೆ ಆಕತನಕ್ಕೆ ನೋಟಿಯಂಡು. ನಾಮಪತ್ರ ಸಲ್ಲಿಸಿಡುವ ಸಂದರ್ಭದ ಮೆರವಣಿಗೆ, ಜಾಥಾ, ರ್ಯಾಲಿ ಮಾಡಿನಲ್ಲಿ ವಿಡಿಯೋ ಮಾಡಿಯೊಂಡ ಕೂಟಕ್ಕೆ ಚುನಾವಣಾ ಆಯೋಗತ್ರ ನಿರ್ದೇಶನತನ ತಪ್ಪತೆ ಪಾಲನೆ ಮಾಡೋಂಡು. ವಿಡಿಯೋ ಪಿನಸ್ ಫ್ಲೈಯಿಂಗ್ ಸ್ಕ್ವಾಡ್ ತಂಡ ತಂಗಡ ಕರ್ತವ್ಯತನ ಸರಿಯಾಯಿತು ನೀಸೊಂಡು ಸೂಚನೆ ಕೊಡ್ತತ್ತು. ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಊತಕ್ಕೆ ಪರಂದಿತ್ತು. ಸಭೆ ಸಮಾರಂಭಕ್ಕೆ